ಒಂದೊಂದು ಜಾನುವಾರು ಸಂಖ್ಯೆ ಅನುಗುಣವಾಗಿ ಲಸಿಕಾ ತಂಡವನ್ನು ನಾವು ಇದು ಮಾಡ್ಕೊಂಡಿದ್ದೇವೆ. ಆ ಲಸಿಕಾ ತಂಡ ಒಬ್ಬರು ಲಸಿಕೆದಾರರು ದಿವಸಕ್ಕೆ ಮಿನಿಮಮ್ 100 ಹಸುಗಳಿಗೆ ಅಥವಾ ಎಮ್ಮೆಗಳಿಗೆ ವ್ಯಾಕ್ಸಿನ್ ಮಾಡಬೇಕಂತ ತಿಳಿದು ನಾವು 164 ತಂಡಗಳನ್ನು, ಅಂದ್ರೆ ಜಿಲ್ಲೆಯಲ್ಲಿ 164 ತಂಡಗಳನ್ನು 7 ತಾಲೂಕಿಗೆ ಸೇರಿ ರಚನೆ ಮಾಡಿದಿರ್ತಾವೆ. ಎಸ್ ಸರ್. ಎಷ್ಟು ಸಿಬ್ಬಂದಿ ಇದರಲ್ಲಿ ತೊಡಗಿದ್ದಾರೆ ಒಟ್ಟಾರೆ 164 ತಂಡಗಳಲ್ಲಿ? 164 ಜನ ಲಸಿಕೆಯಲ್ಲಿ ತೊಡಗ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಈ ಒಂದು ಕಾಲುಬಾಯಿ ರೋಗಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾ ಇದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಇದರ ನಿಯಂತ್ರಣವನ್ನು ಮಾಡಬೇಕು, ನಮ್ಮ ದೇಶದಿಂದ, ನಮ್ಮ ರಾಜ್ಯದಿಂದ, ಹಳ್ಳಿ ಮಟ್ಟದಿಂದ ಇದು 100 ಪ್ರಾಣಿಗಳು ಇದರಿಂದ ಪರಿಹಾರ ಸಿಗಬೇಕು ಅಂತಕ್ಕಂಥದ್ದು. ವರ್ಷದಲ್ಲಿ ತಮ್ಮ ಇಲಾಖೆ ವತಿಯಿಂದ ಎಷ್ಟು ಬಾರಿ ಲಸಿಕೆ ನಡೀತಾ ಇದೆ ಜಿಲ್ಲೆಯಲ್ಲಿ? ವರ್ಷಕ್ಕೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಅಡಿಯಲ್ಲಿ ಬರತಕ್ಕಂಥ ಒಂದು ಕಾರ್ಯಕ್ರಮವಾಗಿದ್ದು, ಕೇಂದ್ರ ಸರ್ಕಾರದ ಮುಖ್ಯ ಉದ್ದೇಶವೆಂದರೆ ಇದು ರಾಷ್ಟ್ರೀಯ ಮಹತ್ವದ ಯಾಕೆ ಪಡೀತಪ್ಪ ಅಂತಂದರೆ, ಈ ಒಂದು ಕಾಯಿಲೆ ಬಂದ ತಕ್ಷಣ ಹಸುಗಳಲ್ಲಿ ಹಾಲು ಕಂಪ್ಲೀಟ್ 100% ಸ್ಟಾಪ್ ಆಗಿಬಿಡ್ತದೆ. ಈ ಒಂದು ಉದ್ದೇಶದಿಂದ ನಮ್ಮ ರೈತ ಬಾಂಧವರಿಗೆ ಅಥವಾ ಜಾನು ಸಾಕಾಣಿಕೆದಾರರಿಗೆ ಆರ್ಥಿಕ ಸಂಕಷ್ಟ ಸಾಕಷ್ಟು ಆಗುವುದರಿಂದ ಈಗಿನ ಸರ್ಕಾರವು, ಕೇಂದ್ರ ಸರ್ಕಾರವು ಇದೊಂದು ರಾಷ್ಟ್ರೀಯ ಮಹತ್ವದ ರೋಗವೆಂದು ಪರಿಗಣಿಸಿ ಮಾಡಿದ್ದಾರೆ. ಇದಕ್ಕೆ ಕಂಪ್ಲೀಟ್ ಭಾರತ ಸರ್ಕಾರದಿಂದ 100% ಸಹಾಯಧನ ಸಿಗುತ್ತೆ. ಈ ಕಾಯಿಲೆ 2025 ನಿಯಂತ್ರಣ ತರುವುದು ಮುಖ್ಯ ಉದ್ದೇಶ. ಎರಡನೇದು 2030 ಈ ಕಾಯಿಲೆಯನ್ನು ನಮ್ಮ ಭಾರತದಿಂದ ಹೊಡೆದು ಓಡಿಸಿ, ದಟ್ ಮೀನ್ಸ್ ನಿರ್ಮೂಲ, ಸಂಪೂರ್ಣ ನಿರ್ಮೂಲನೆ ಮಾಡಿ ನಮ್ಮ ರೈತರ ಒಂದು ಏನು ಆದಾಯ ಇರ್ತದಲ್ಲ, ಆ ಆದಾಯ ಒಂದು ಇಮ್ಮಡಿ ಮಾಡಿಸೋದು ಅಥವಾ ದ್ವಿಗುಣಗೊಳಿಸೋದು ಆ ಸರ್ಕಾರದ ಉದ್ದೇಶ ಅಂತ. ಈಗ ಇದೇ 5-31 ನಡೀತಕ್ಕಂತ ಕಾಲುಬಾಯಿ ರೋಗದ ವಿರುದ್ಧ ಜಾನುವಾರುಗಳಿಗೆ ಲಸಿಕಾ ಅಭಿಯಾನದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜಾನುವಾರುಗಳಿದ್ದಾವೆ ಅಂದಾಜಾಗಿ? ನಮ್ಮ ಜಿಲ್ಲೆಯಲ್ಲಿ 357,794 ಜಾನುವಾರು ದನ ಮತ್ತು ಎಮ್ಮೆಗಳು ಸೇರಿ ಎಷ್ಟು ಜಾನುವಾರು ಇದೆ? ಹೇಗೆ ನಿಮ್ಮದು ಒಂದು ಟಾರ್ಗೆಟ್ 357,000 ಹಾಕಬೇಕಂತ ಟಾರ್ಗೆಟ್ ಇಟ್ಕೊಂಡಿರ, ಹೇಗೆ ಎಷ್ಟು ಪ್ರತಿಶತ ತಾವು ರೀಚ್ ಆಗ್ಬೋದು ಜಾನುವಾರುಗಳಿಗೆ? ಹೋದ ವರ್ಷ ನಾವು ಆಲ್ಮೋಸ್ಟ್ 96% ರೀಚ್ ಆಗಿದ್ದೇವೆ. ಈ ಸಲ ಎಷ್ಟಾಗುತ್ತೆ ನೋಡ್ಬೇಕು, ಯಾಕಂದರೆ ಈ ಲಸಿಕೆಯನ್ನು 5 ಮೇಲ್ಪಟ್ಟ ಗರ್ಭ ಧರಿಸಿದ 5 ಮೇಲ್ಪಟ್ಟ ರಾಸುಗಳಿಗೆ ಹಾಕಲಿಕ್ಕೆ ಬರುವುದಿಲ್ಲ. ಎಮ್ಮೆ ಆಕಳುಗಳಿಗೆ ಹಾಕಿಸುವಂಗಿಲ್ಲ ಇದನ್ನು, ಹಾಕಿಸುವಂಗಿಲ್ಲ. ಗರ್ಭ ಧರಿಸಿದ 5 ಮೇಲ್ಪಟ್ಟ ರಾಸುಗಳಿಗೆ ಮತ್ತು ಚಿಕ್ಕ ಕರುಗಳಿಗೆ ಇದನ್ನು ಲಸಿಕೆ ಹಾಕಲು ಬರುವುದಿಲ್ಲ. ಚಿಕ್ಕ ಕರು ಅಂದ್ರೆ 3 ಒಳಗಡೆ ಇದ್ದಂತ ಕರುಗಳಿಗೆ. ಹೀಗಾಗಿ ನಮ್ಮದು ಉದ್ದೇಶ ಆಲ್ಮೋಸ್ಟ್ 100% ಮಾಡ್ಬೇಕಂತ ಇರ್ತದೆ, ಬಟ್ ಇವು ಎಲ್ಲ ಹೊರತುಪಡಿಸಿ ಕನಿಷ್ಠ ಅಂದ್ರೆ ಒಂದು 96-97% ಅಂತೂ ಮಾಡಲೇಬೇಕಾಗತ್ತೆ, ಅದು ಆ ರಾಸುಗಳನ್ನು ಹೊರತುಪಡಿಸಿ. ಈಗ ಮುಖ್ಯವಾಗಿ ಈ ಕಾಲುಬಾಯಿ ರೋಗಕ್ಕೆ ಬಹಳಷ್ಟು ಮಂದಿ ರೈತರು ಏನ್ ಮಾಡ್ತಾರೆ, ಇದನ್ನ ಕಾಳಜಿ ಮಾಡೋದಿಲ್ಲ, ನಿಷ್ಕಾಳಜಿ ತೋರಿಸ್ತಾರೆ. ಒಮ್ಮೆ ಕುಂಟ್ಕೊಂತ ಅಡ್ಡಾಡ್ತಾವೆ ರಾಸುಗಳು, ಸಾಕಷ್ಟು ನೋಡ್ತಾ ಇರ್ತೀವಿ ಏನೋ ಆಗ್ಯದ, ಮುಳು ತುಳಿದದ, ಹಾಗ ಈಗ ಅಂತ ಹೇಳ್ತಿರ್ತಾರೆ. ಆದರೆ ಈ ಕಾಲುಬಾಯಿ ರೋಗದ ಒಂದು ಲಕ್ಷಣಗಳನ್ನು ಹೇಗೆ ಗಮನಿಸಬೇಕು ರೈತ ಬಾಂಧವರು? ಆ ಕಾಲುಬಾಯಿ ರೋಗ ಹೆಸರು ಬಂದಿರುವುದೇ ಕಾಲಿಗೂ ಹುಣ್ಣಾಗ್ತಾವು, ಬಾಯಲ್ಲಿ ಹುಣ್ಣಾಗುತ್ತೆ, ಬಾಯಲ್ಲಿ ಹುಣ್ಣಾಗಿ ಜ್ವಲ ಸುರಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಜ್ವರ ಅಂದರೆ ವಿಪರೀತ ಜ್ವರ, 106-107°C ವಿಪರೀತ ಜ್ವರ. ಜ್ವರ ಬಂದು ನಾಲಿಗೆ ಮೇಲೆ ಗುಳ್ಳೆ ಆಗಿ ಅವು ಒಡೆದು ಏನು ಮೇವು ತಿನ್ನಲಿಕ್ಕೆ ಆಗಲ್ಲ. ಅದೇ ರೀತಿ ಕಾಲುಗಳಲ್ಲಿ ಕೂಡ ಗಾಯಗಳಾಗಿ ಹುಣ್ಣುಗಳಾಗಿ ಅಡ್ಡಾಡಲಿಕ್ಕೆ ಬರಲ್ಲ. ಈಗ ಬಾಯಿ ಸರಿ ಇತ್ತಪ್ಪಂದ್ರೆ ಸರಿಯಾಗಿ ಮೇವು ತಿಂದು ಎಲ್ಲ ಇದಾಗುತ್ತೆ, ಕಾಲು ಸರಿ ಇತ್ತಂದ್ರೆ ಅಡ್ಡಾಡಲಿಕ್ಕೆ ಬರುತ್ತೆ, ಇವೆರಡೂ ಅಫೆಕ್ಟ್ ಆಗೋದ್ರಿಂದ ಹಾಲು ಕಂಪ್ಲೀಟ್ ಸ್ಟಾಪ್ ಆಗುತ್ತೆ. ಒಂದು ಏನು ಮೇವು ತಿಲ್ಲಾರ್ದ ಎಲ್ಲವೂ ಅಶಕ್ತ ಆಗಿಬಿಡ್ತವೆ, ಅಶಕ್ತ ಆಗಿಬಿಡ್ತವೆ. ಆಮೇಲೆ ಈ ಹಸುಗಳಲ್ಲಿ ಅಂತ ಕಂಪ್ಲೀಟ್ ಹಾಲು ನಿಂತ ಹೋಗಿಬಿಡುತ್ತೆ. ಮೈ ತುಂಬ ಬಿಸಿ, 107-108° ಟೆಂಪರೇಚರ್ ಇರುತ್ತೆ. ಹೇಗೆ ರೈತರಿಗೆ ಗುರುತಿಸಲಿಕ್ಕೆ ಆಗತ್ತೆ ಇದು ಕಾಲುಬಾಯಿ ರೋಗ ಅಂತೇಳಿ ಗುರುತಿಸಬಹುದು ರೈತರು? ಎಲ್ಲರೂ ಆರಾಮಾಗಿ ಇದನ್ನ ಕಾಲು ಮತ್ತು ಬೈಬೇನೆ ಲಕ್ಷಣಗಳನ್ನು ಈಗಿನ ರೈತರು ಗುರುತಿಸ್ತಾರೆ. ಜ್ವಲ್ ಸುರಿಯುತ್ತೆ, ಜ್ವಲ್ ಬಾಯಿಂದ ಜ್ವಲ್ ಸುರಿಯುತ್ತೆ, ಮೇವು ಏನು ತಿನ್ನೋದಲ್ಲ, ಮೇವು ಸ್ಟಾಪ್ ಆಗಿಬಿಡ್ತೈತಿ. 107-108° ಟೆಂಪರೇಚರ್ ಅಂದ್ರೆ ಮೇವು ಏನು ತಿನ್ನಲ್ಲ ಸರ್. ಒಂದು ರಾಸು ಮನೆಯಲ್ಲಿ ಒಂದ್ ಯಾವುದೋ ಒಂದು ರಾಸು ಈಗ ಬಂತಂದ್ರೆ ಮನೆಯಲ್ಲಿ ಒಂದು 10-20 ಇರ್ತಾವೆ ದನಗಳು, ಅವಕ್ಕೂ ಎಲ್ಲ ಇದು ಪ್ರಸಾರ ಆಗಿಬಿಡತ್ತಾ? ಹೇಗೆ ಯಾವ ಒಂದು ಇದರಿಂದ ಬರುತ್ತೆ ಇದು? ತುಂಬಾ ಇದು ಸಾಂಕ್ರಾಮಿಕ ರೋಗ ಅಂತ ಪರಿಗಣನೆ ಮಾಡಿದ್ದು, ಬೇಗ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ರೋಗಗ್ರಸ್ತ ಪ್ರಾಣಿಗಳಿಂದ ನೇರ ಸಂಪರ್ಕ ಆದರೂ ಅದು ಸ್ಪ್ರೆಡ್ ಆಗುತ್ತೆ. ಆ ರೋಗಗ್ರಸ್ತ ಪ್ರಾಣಿಗಳಿಗೆ ಬಂದಿರ್ತದೆ, ಅದ್ರ ವೈರಾಣುಗಳನ್ನು ಕಲುಷಿತಕೊಂಡು ಮೇವು ಮತ್ತು ನೀರು ಅದರ ಮುಖಾಂತರ ಹೋಗುತ್ತೆ. ಒಂದು ದನ ನೀರು ಕುಡಿತಂದ್ರೆ ಮತ್ತೊಂದು ಅಲ್ಲಿ ಹೋಗಿ ಕುಡಿತಪ್ಪ ಅಂದ್ರೆ ಅದಕ್ಕೂ ಬರ್ತದೆ, ಅದಕ್ಕೆ 100% ಬರುತ್ತೆ. ಈವನ್ ಗಾಳಿ ಮುಖಾಂತರ ಕೂಡ ಇದು ವೈರಸ್ ಸ್ಪ್ರೆಡ್ ಆಗುತ್ತೆ. ಈ ದನಗಳ ಸಂತೆ ಮತ್ತು ಜಾತ್ರೆಗಳಲ್ಲಿ ತುಂಬಾ ಜಾನುವಾರು ಬರುತ್ತೆ. ಸೊ ಎಲ್ಲಾ ರೀತಿಯಿಂದ ಇದು ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಒಂಥರ ವೈರಸ್ ರೋಗ, ವೈರಸ್ ಕೋವಿಡ್ ಟೈಪ್, ಇದು ಒಂಥರ ಕೋವಿಡ್ ಟೈಪ್. ಸುಮಾರು 60 ಕಿಲೋಮೀಟರ್ ತನಕ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಓಹೋ, ಹೇಗೆ ಇಲ್ಲಿ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ? ಲಸಿಕೆ ಒಂದೇ ಪರಿಹಾರ ಅಥವಾ ಹೇಗೆ ಇದಕ್ಕೆ? ವೈರಾಣುಗಳಿಂದ ಬರುತ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೆ ಯಾವುದು ಸೂಕ್ತವಾದ ಚಿಕಿತ್ಸೆ ಇರುವುದಿಲ್ಲ. ಸೊ ಔಷಧ ಇಲ್ಲ ಅದಕ್ಕೆ, ವೈರಸ್ ಯೂಶಲಿ ಔಷಧಗಳು ಇರುವುದಿಲ್ಲ. ಇದು ಏನಪ್ಪ, ಚುಚ್ಚು ಮದ್ದುವ ಲಸಿಕೆ ಹಾಕಿಸೋದು ಒಂದೇ ಇದಕ್ಕೆ ಮೂಲ ಮಂತ್ರ. ಹೇಗೆ ರೈತರು ವರ್ಷದಲ್ಲಿ 8 ಸಾರಿ ಲಸಿಕೆಯನ್ನು ಹಾಕಿಸ್ಬೇಕು ಈ ಒಂದು ರೋಗದ ವಿರುದ್ಧ ಜಾನುವಾರುಗಳಿಗೆ? ಜಾನುವಾರುಗಳಿಗೆ ವರ್ಷಕ್ಕೆ 2 ಸಲ ಹಾಕಿಸ್ಬೇಕು. ಇದು ಭಾರತ ಸರ್ಕಾರ ಬಂದ ತಕ್ಷಣ ನಾವು ಎಲ್ಲ ಕಡೆ ನಿಮ್ಮ ಮುಖಾಂತರ ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ. ಆದರೆ ವರ್ಷಕ್ಕೆ 1 ಸಲ ಅಂತ ತಪ್ಪದೇ ಹಾಕಿಸ್ಲೇಬೇಕು ವ್ಯಾಕ್ಸಿನ್. ಈಗ ಈ ಒಂದು ಲಸಿಕಾ ಅಭಿಯಾನದಲ್ಲಿ ತಮ್ಮ ಇಲಾಖೆ ಯಾವ ರೀತಿ ಒಂದು ಜನರಿಗೆ ತಿಳಿಪಡಿಸ್ತಾ ಇದೆ? ಯಾಕಂದರೆ ಮುಂಚಿತವಾಗಿ ರೈತರಿಗೆ ಗೊತ್ತಾಗಬೇಕು, ಇವತ್ತು ನಮ್ಮಲ್ಲಿ ಲಸಿಕೆ ಇದೆ, ನಮ್ಮ ಊರಲ್ಲಿ ಡಾಕ್ಟರ್ ಬರ್ತಾರೆ, ವೆಟರ್ನರಿ ಡಾಕ್ಟರು ಲಸಿಕೆ ಹಾಕ್ತಾರೆ ಅಂತಕ್ಕಂಥ ವಿಚಾರ ರೈತರಿಗೆ ಗೊತ್ತಾಗಬೇಕು. ಇದನ್ನು ಹೇಗೆ ಮಾಡ್ತಾ ಇದ್ದೀರಿ? ಇದು ಮುಖ್ಯವಾಗಿ ಈಗ ಪ್ರಸಾರ ಮಾಧ್ಯಮದ ಮುಖಾಂತರ ಎಲ್ಲ ರೈತರಿಗೆ ಒಂದು ತಿಳಿಸ್ತೀವಿ ಒಂದೇದ್ದು. ಆಮೇಲೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ PDO ಅಲ್ಲಿ ಬರೋಕ್ಕಿಂತ ಮುಂಚೆ ಡಂಗ್ರ ಸಾರಿಸಿ ನಾಳೆ ನಿಮ್ಮ ಊರಲ್ಲಿ ಇದು ಇದೆ, ಯಾಕಂದರೆ ಮನೆ ಮನೆಗೆ ತೆರಳಿ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ನಾವು ಲಸಿಕೆಯನ್ನು ಹಾಕಿ ಆದಷ್ಟು ಬೇಗನೆ ಎಲ್ಲ ಜಾನುವಾರುಗೆ ಲಸಿಕೆ ಹಾಕಿಸಿದರೆ ಇದು ಕಂಟ್ರೋಲ್ ಆಗ್ತದೆ ಅಂತ ಒಂದು ಉದ್ದೇಶ. ಆಮೇಲೆ ಈಗ ಅಂಗನವಾಡಿ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ, ಆರೋಗ್ಯ ಕಾರ್ಯಕರ್ತರು ಕೂಡ ಭಾಗವಹಿಸ್ತಾರೆ. ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಇದು ಒಂದು ರಾಷ್ಟ್ರೀಯ ರೋಗ ಅಂತ ಕನ್ಸಿಡರ್ ಮಾಡಿದ ಸಲುವಾಗಿ ಎಲ್ಲ ಇಲಾಖೆಯವರು ಕೂಡ ಇದಕ್ಕೆ ಭಾಗವಹಿಸಿ ಅವರೆಲ್ಲರ ಸಹಕಾರದಿಂದ ನಾವು ಇದು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಪ್ರೇರಣೆ ಅಂದರೆ ನಮ್ಮ ಈ ಜಿಲ್ಲಾ ನಿರ್ವಹಣಾ ಸಮಿತಿಗೆ ಜಿಲ್ಲಾಧಿಕಾರಿಗಳು ಮೇನ್ ನಮ್ಮ ಅಧ್ಯಕ್ಷರಾಗಿರ್ತಾರೆ. ಸೊ ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲ ಮಾಧ್ಯಮದ ಮುಖಾಂತರ ಆಗಲಿ ಈ ಎಲ್ಲ ಇಲಾಖೆಗಳ ಮುಖಾಂತರ ಆಗಲಿ ನಾವು ಪ್ರಚಾರ ಮಾಡಿ ಆದಷ್ಟು ನಾವು 100% ಕವರ್ ಮಾಡಲಿಕ್ಕೆ ಸಾಧ್ಯ ಮಾಡ್ತೇವೆ. ಪ್ರತಿ ವರ್ಷ ಮಾಡಿದ್ದೇವೆ, ಈ ವರ್ಷನೂ ಮಾಡೇ ಮಾಡ್ತೇವೆ, ಅದರಾಗೇನು ಡೌಟ್ ಇಲ್ಲ. ಆಮೇಲೆ ರೈತರಿಗೂ ಇದರ ಬಗ್ಗೆ ಒಂದು ಅರಿವು ಇದೆ, ಮಾಡಿಸ್ಬೇಕು ಅನ್ನೋ ಮಾಡಿಸಿದ್ರೆ ಒಳ್ಳೇದಾಗತ್ತಂತ ಒಂದು ಅರಿವಿದೆ. ಭಾಳಷ್ಟು ಜನ ಈಗ ಕೆಲಸ ಸುಗ್ಗಿ ಕಾಲ ಇರೋದ್ರಿಂದ ಪ್ರಾಣಿಗಳೆಲ್ಲ ಹೊಲಗಳೇ ಹೋಗಿರ್ತವೆ, ದನಗಳೆಲ್ಲ ಹೊಲಕ್ಕೆ ಹೋಗಿರ್ತವೆ. ಅಂತ ಸಂದರ್ಭದಲ್ಲಿ ಮುಂಚಿತವಾಗಿ ತಿಳಿಸಿದ್ರೆ ಒಳ್ಳೇದು ರೈತರಿಗೆಲ್ಲ. ಹೌದು, ಮುಂಚಿತವಾಗಿ ತಿಳಿಸಿದ್ರೆ ಇವತ್ತು ಬರ್ತಾರಂತಂತಂದ್ರೆ ಅವತ್ತು ಒಂದು ದಿವಸ ಅವತ್ತು ಜಾನುವಾರುಗಳಿಗೆ ರೆಸ್ಟ್ ಕೊಟ್ಟು ಲಸಿಕೆ ಆದ್ಮೇಲೆ ಅವರು ಕಾರ್ಯಕ್ರಮಗಳು ಮಾಡ್ಕೋಬಹುದು. ಹೌದು, ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಈಗ ಕರೋನಾ ವ್ಯಾಕ್ಸಿನ್ ಮಾಡಿದಾಗ ಒಂದು 1/2 hour ರೆಸ್ಟ್ ಕೊಟ್ಟರೆ ಆಮೇಲೆ ನಾವು ಮಾಡಿಸ್ ಅದೇ ರೀತಿ ಇದು ಒಂದು ವೈರಲ್ ಡಿಸೀಸ್. ಸೊ ಅದೇನ್ ತೊಂದರೆ ಇಲ್ಲ, ಮಾಡಿಸ್ಕೋಬಹುದು. ಇದು ಲಸಿಕೆ ಎಲ್ಲ ರೈತರಿಗೂ ಉಚಿತವಾಗಿ ಸಿಗುತ್ತೆ? ಎಲ್ಲ ರೈತರಿಗೂ ಸಂಪೂರ್ಣ ಉಚಿತವಾಗಿ ಮನೆ ಮನೆಗೆ ತೆರಳಿ ನಮ್ಮ ಸಿಬ್ಬಂದಿ ಮನೆ ಮನೆ ತೆರಳಿ ವ್ಯಾಕ್ಸಿನ್ ಹಾಕ್ತಾರೆ. ಈಗ ನಮ್ಮಲ್ಲಿ 107 ಇನ್ಸ್ಟಿಟ್ಯೂಷನ್ ಇದ್ದಾವೆ. ನಮ್ಮಲ್ಲಿ ಪಶುವೈದ್ಯ ಪರೀಕ್ಷಕರು, ಪಶುವೈದ್ಯ ಹಿರಿಯ ಪಶುವೈದ್ಯಕ ಪರೀಕ್ಷಕರು, ಪಶುವೈದ್ಯ ಸಹಾಯಕರು, ಆಮೇಲೆ ನಮ್ಮ ಪಶುವೈದ್ಯಾಧಿಕಾರಿಗಳು ಎಲ್ಲರೂ ಕೂಡ ಒಬ್ಬರಿಗೆ ದಿನಕ್ಕೆ ಕನಿಷ್ಠ ಅಂದರೂ ಮಿನಿಮಮ್ ಅಂದರೂ 100 ಜಾನುವಾರುಗಳಿಗೆ ಲಸಿಕೆ ಹಾಕಲೇಬೇಕಂತ ಕಡ್ಡಾಯ ಮಾಡಿದ್ವಿ. ಒಬ್ಬರು 100 ಜಾನುವಾರು ಹಾಕಲೇಬೇಕು. ಹೇಗೆ ಇಲ್ಲಿ ಲಸಿಕೆಯನ್ನ ಹಾಕಿದ ಮೇಲೆ ಏನಾದರೂ ಜಾನುವಾರುಗಳಿಗೆ ಮುನ್ನೆಚ್ಚರಿಕೆ ತಗೋಬೇಕಾ? ಆ ಥರ ಇರುತ್ತೆ? ಆ ಥರ ಏನು ಮುನ್ನೆಚ್ಚರಿಕೆ ಇಲ್ಲ. ಯೂಶ್ವಲಿ ನಮ್ಮಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಆಗಲ್ಲ ಅಥವಾ ಅನಾಫಿಲಾಕ್ಟಿಕ್ ಶಾಕ್ ರಿಯಾಕ್ಷನ್ ಆಗಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಆದರೂ ಕೂಡ 1,000 ಅಥವಾ 1,00,000 ಒಂದೊಂದು ಎನಿಮಲ್ ಆದರೂ ಕೂಡ ಅತಿ ಎಮರ್ಜೆನ್ಸಿಗೆ ಅಂದರೆ ಇದಕ್ಕೆ ಬೇಕಾಗತಕ್ಕಂಥ ಔಷಧಿಗಳನ್ನು ಕೂಡ ನಾವು ಸರಬರಾಜು ಮಾಡಿದ್ದೇವೆ. ಕಾಲುಬಾಯಿ ರೋಗ ಬಂದಂತಹ ಜಾನುವಾರುಗಳು ಇದು ಹಾಲನ್ನು ಬಳಸಬಹುದಂತೀರಾ? ಕೆಲವೊಂದು ತಪ್ಪು ತಿಳುವಳಿಕೆಗಳ ಜನರಲ್ಲಿ ಇಲ್ಲ. ಹಾಲನ್ನು ಕಾಯಿಸಿ ಅದನ್ನು ಬಳಸಬಹುದು. ಕಾಯಿಸಿದ್ರೆ ಎಂತ ವೈರಸ್ ಇದ್ರೂ ಡೆತ್ ಆಗೇ ಆಗುತ್ತೆ. ಬಿಸಿ ಹಾಲು ಬಳಕೆ ಮಾಡಬಹುದು, ಆದ್ರೆ ಹಸಿ ಹಾಲು ಬಳಕೆ ಮಾಡುವುದು ಅಷ್ಟೊಂದು ಸೂಕ್ತ ಅಲ್ಲ. ಒಟ್ಟಾರೆ ಈಗ ಜಿಲ್ಲೆಯಲ್ಲಿ 31 ಒಂದು ಅಭಿಯಾನ ನಡೀತಾ ಇದೆ. ಏನ್ ಹೇಳ್ತೀರಿ ಎಲ್ಲ ರೈತರಿಗೆ ಈ ಒಂದು ಸಂದರ್ಭದಲ್ಲಿ? ಯಾಕಂದ್ರೆ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಈ ಎಲ್ಲ ರೈತರು ಒಂದು ಸ್ವಲ್ಪ ಅವರಿಗೆ ಈ ರೋಗದ ಬಗ್ಗೆ ಅರಿವು ಇದೆ, ತಮ್ಮ ಪ್ರಾಣಿಗಳನ್ನು ರಕ್ಷಿಸಿಕೊಳ್ಳುವುದು ಅವರ ಹತ್ರ ಇದೆ. ಅದಕ್ಕೆ ಯಾವುದೇ ಮೂಢನಂಬಿಕೆ ಬಿಟ್ಟು ನಮ್ಮ ಸಿಬ್ಬಂದಿಯವರು ಮನೆ ಮನೆಗೆ ತೆರಳಿದಾಗ ಎಲ್ಲ ರಾಸುಗಳಿಗೆ ನೀವು ಇದನ್ನು ಲಸಿಕೆ ಹಾಕ್ಸಿದ್ರಿಂದ ನಮ್ಮ ಭಾರತ ದೇಶದಿಂದ ಇದಂಥ ಮಾರಕ ರೋಗ, ಇದೊಂದು ಕಾಲು ಮತ್ತು ಬಾಯಿ ಬೇನೆ ಲಸಿಕೆ ಹಾಕ್ಸೋದ್ರಿಂದ ಈ ರೋಗವನ್ನು ಸಂಪೂರ್ಣ ಇದು ಮಾಡ್ಬೋದು, ಹೊಡೆದೋಡಿಸಬಹುದು, ಸಂಪೂರ್ಣ ಹೊಡೆದೋಡಿಸಬಹುದು. ನೂರಕ್ಕೆ ನೂರು ಹಳ್ಳಿಯಲ್ಲಿ ಇದ್ದಂತ ಜಾನುವಾರುಗಳಿಗೆ ರೈತ ಬಾಂಧವರು ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಬೇಕು. ಮಾತ್ರ ಸಾಧ್ಯ, ಎಲ್ಲೋ ಒಂದೆರಡು ಜಾನುವಾರುಗಳು ಉಳಿದು ಮತ್ತೆ ಅದಕ್ಕೆ ಕಾಲುಬಾಯಿ ರೋಗ ಬಂತಂದ್ರೆ ಉಳಿದಂತ ಜಾನುವಾರಿಗೆ ಬಂದ್ಬಿಡುತ್ತದೆ. ಸಹಜ ಅದು, ಸಹಜ ಸಹಜ, ಇಟ್ ಈಸ್ ವೆರಿ ಕಂಟೇಜಿಯಸ್ ಡಿಸೀಸ್. ಸೊ ನಾವು ಯಾವುದೇ ಒಂದು ಹಸು ತಪ್ಪಿಸಲಾರದೆ ಎಲ್ಲರೂ ದಯವಿಟ್ಟು ರೈತ ಬಾಂಧವರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕಂತ ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ಅಶೋಕ್ ಅವರೇ, ಭಾಳಷ್ಟು ಜನ ರೈತರು ನಮ್ಮಲ್ಲಿಯೂ ಸಹ ಕರೆ ಮಾಡ್ತಾರೆ, ಆಕಾಶವಾಣಿಗೂ ಸಹ ಕೇಳ್ತಾರೆ, ಸರ್ ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳೇ ಇರೋದಿಲ್ಲ, ಯಾರೂ ಇಲ್ಲ, ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ, ಖಾಲಿ ಇದ್ದಾರೆ, ಯಾರೂ ಇಲ್ಲ, ನಾವು ಎಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಹೇಗೆ? ಇದು ಸರ್ಕಾರದ ಮಟ್ಟಿಗೆ ಉತ್ತರ ಕೊಡಬೇಕು, ಯಾಕಂದರೆ ಅಧಿಕಾರಿಗಳನ್ನು ನೇಮಿಸೋದು ನಮ್ಮ ಕಡೆ ಇರೋದಲ್ಲ, ಸರ್ಕಾರದ ಮಟ್ಟದಲ್ಲಿ ಇರುತ್ತೆ. ಅದು ಹೇಗೆ ಇದ್ದಂಥ ಸಿಬ್ಬಂದಿಗೆ ಕಟ್ಟುನಿಟ್ಟಾಗಿ ಒಂದು ತಿಂಗಳಿನಲ್ಲಿ, ಈಗ ನಮ್ಮಲ್ಲಿ 448 ಜನ ಸಿಬ್ಬಂದಿ ಮಂಜೂರಾದ ಸಿಬ್ಬಂದಿ ನಮ್ಮ ರಾಯಚೂರು ಜಿಲ್ಲೆಗೆ 448. ಅದರಲ್ಲಿ ಈ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ 178 ಮೆಂಬರ್ಸ್ ಮಾತ್ರ, 178. ಇನ್ನು ರಿಮೇನಿಂಗ್ 270 ಹುದ್ದೆಗಳು ಖಾಲಿ ಇದಾವೆ. ಆದರೂ ಕೂಡ ಇಷ್ಟೊಂದು ಒತ್ತಡದಲ್ಲಿ ನಾವು ನಮ್ಮ ಸಿಬ್ಬಂದಿಯನ್ನು ಮನೆ ಮನೆಗೆ ಕಳಿಸಿ ಲಸಿಕೆ ಆಗಬೇಕು, ರೈತರು ಇದರಿಂದ ಪ್ರಯೋಜನ ಪಡ್ಕೊಳ್ಬೇಕಂತ ತಿಳಿದು ಮನೆ ಮನೆಗೆ ಬೆಳಿಗ್ಗೆ 6:30 ಗಂಟೆ ಅನ್ನೋಟ್ಲಿ ಅವ್ರ ಮನೆಗೆ ತೆರಳಿರ್ತಾರೆ. ಅದನ್ನು ರೈತರು ಪ್ರಯೋಜನ ಪಡೆಯಬೇಕಂತ ತಿಳಿದು ನನ್ನ ಒಂದು ಪ್ರಾರ್ಥನೆ. ಅಂದರೆ ಒಂದು ಹಳ್ಳಿಗೆ ಹೋದರೆ ಅಲ್ಲಿ ಟೈಮಿಂಗ್ ಏನಾದ್ರು ಕೊಟ್ಟಿರ್ತೀರಾ, ಮುಂಜಾನೆಯಿಂದ ಸಾಯಂಕಾಲವರೆಗೆ ಇರುತ್ತಾ ಅಥವಾ ನಿಗದಿಪಡಿಸಿದ ಟೈಮ್ ಇರುತ್ತೆ ಹೇಗೆ? ಈಗ ಬಿಸಿಲಲ್ಲಿ ನಾವು ಯೂಶ್ವಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು, ವೈರಸ್ ಅಂದರೆ ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು. ಹೌದೌದು, ಅದು ರೆಫ್ರಿಜರೇಟರ್ನಲ್ಲಿ ಇಡಬೇಕು ಲಸಿಕೆ ಅನ್ನೋದನ್ನು. ಹೌದು. ಸೊ ಆ ಒಂದು ಉದ್ದೇಶದಿಂದ ಬೆಳಿಗ್ಗೆ ತಂಪತ್ತಿನ ಹೊತ್ತಿನಲ್ಲಿ ಬೆಳಿಗ್ಗೆ 6:30 to 9:00 ಅಷ್ಟತನ ಮಾಡಿ ಆಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ. ಅದು ಎಲ್ಲ ಐಸ್ ಅದು ತೊಗೊಂಡು ಹೋಗಿರ್ತಾರೆ, ಅದಕ್ಕೆ ಏನು ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು, ಅದು ವ್ಯಾಕ್ಸಿನ್ ಕ್ಯಾರಿಯರ್ದಲ್ಲಿ ತೊಗೊಂಡು ಹೋಗಿರ್ತಾರೆ. ಒಳ್ಳೆಯದು ಡಾಕ್ಟರ್ ಅಶೋಕ್ ಅವರೇ, ಈ ಒಂದು ಲಸಿಕಾ ಅಭಿಯಾನ ಕಾಲು ಬಾಯಿ ರೋಗದ ವಿರುದ್ಧ ಜಾನುವಾರುಗಳಿಗೆ ಲಸಿಕಾ ಅಭಿಯಾನ ಇದೇ ತಿಂಗಳು 31 ಜಿಲ್ಲೆಯಲ್ಲಿ ನಡೀತದೆ ತಮ್ಮ ಇಲಾಖೆ ವತಿಯಿಂದ, ಕೊನೆಯದಾಗಿ ರೈತರಿಗೆ ಏನು ಸಂದೇಶ ಕೊಡ್ತೀರಿ? ಎಲ್ಲ ರೈತರು ದಯವಿಟ್ಟು ಮೂಢನಂಬಿಕೆ ಬಿಟ್ಟು 100% ತಮ್ಮ ರಾಸುಗಳಿಗೆ ಲಸಿಕೆಯನ್ನು ಹಾಕಿಸಿ ಈ ಮಾರಕ ರೋಗವನ್ನು ನಮ್ಮ ದೇಶದಿಂದ ಹೊಡೆದೋಡಿಸೋಣ ಅಂತ, ಅದಕ್ಕೆ ನಿಮ್ಮೆಲ್ಲ ಸಹಕಾರ ಮುಖ್ಯ. ದಯವಿಟ್ಟು ನಿಮ್ಮ ರಾಸುಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ತಪ್ಪದೇ ಹಾಕಿಸಿ ಅಂತ ಇದನ್ನು ಮಾಡಬಹುದು. ರೈತ ಬಾಂಧವರು ಕೇಳಿದ್ರಲ್ಲ ಡಾಕ್ಟರ್ ಅಶೋಕ್ ಕೋಲ್ಕರ್ ಅವರು ಹೇಳಿದಂಥ ವಿಚಾರವನ್ನ, ಹಾಗೆ 31 ಜನವರಿ 31 ಎಲ್ಲ ಹಳ್ಳಿಗಳಲ್ಲಿಯೂ, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಹಳ್ಳಿಗಳಲ್ಲಿ ಜಾನುವಾರುಗಳಿಗೆ ಕಾಲು ಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಇಲಾಖೆ ಹಾಕ್ತಾ ಇದೆ ಉಚಿತವಾಗಿ. ಎಲ್ಲ ರೈತ ಬಾಂಧವರು ಆಯಾ ಊರಿಗೆ ನಿಗದಿಪಡಿಸಿದಂಥ ದಿನಾಂಕಗಳಿರ್ತವೆ, ತಮಗೆ ಮಾಹಿತಿ ಬರುತ್ತೆ, ಆ ಮಾಹಿತಿ ಪ್ರಕಾರ ರೈತರು ತಮ್ಮ ಎಲ್ಲ ಜಾನುವಾರುಗಳಿಗೆ, ಹಳ್ಳಿ ಇರತಕ್ಕಂಥ 100 to 100 ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿದರೆ ಮಾತ್ರ ಈ ರೋಗವನ್ನು ಹೊಡೆದೋಡಿಸಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇಲಾಖೆಯೊಂದಿಗೆ ಎಲ್ಲ ರೈತರು ಸಹಕಾರ ಕೊಟ್ಟು ಸಂಪೂರ್ಣ ಲಸಿಕೆಯ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಒಳ್ಳೆಯದು ಡಾಕ್ಟರ್ ಅಶೋಕ್ ಅವರಿಗೆ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಗೆ ಇದುವರೆಗೆ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ವಿರುದ್ಧ ಪಶು ವೈದ್ಯ ಸೇವಾ ಇಲಾಖೆ ಹಮ್ಮಿಕೊಂಡಿರುವ ಲಸಿಕಾ ಅಭಿಯಾನ ಕುರಿತು ಪಶು ವೈದ್ಯ ಸೇವಾ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಕೋಲ್ಕರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 crore से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप. द्वारा भी कराया जा सकता है पंजीकरण। प्रधानमंत्री फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೀಗಿದೆ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಮಾರುಕಟ್ಟೆ ರಾಯಚೂರು ಹತ್ತಿ ಹೈಬ್ರಿಡ್ ಕನಿಷ್ಠ 7,800 ರೂಪಾಯಿಯಿಂದ ಗರಿಷ್ಠ 8,700 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ಗುಂಗ್ರಿ 3,955 ರೂಪಾಯಿಯಿಂದ 7,518 ರೂಪಾಯಿ. ಈರುಳ್ಳಿ 500 ರೂಪಾಯಿಯಿಂದ 1,618 ರೂಪಾಯಿ. ಭತ್ತ ದಪ್ಪ 1,609 ರೂಪಾಯಿ. ಭತ್ತ ಸೋನಾಮಸೂರಿ 1,500 ರೂಪಾಯಿಯಿಂದ 2,489 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 4,705 ರೂಪಾಯಿಗಳು. ತೊಗರಿ ಕೆಂಪು 4,069 ರೂಪಾಯಿಯಿಂದ 7,576 ರೂಪಾಯಿಗಳು. ತೊಗರಿ ಬಿಳಿ 6,129 ರೂಪಾಯಿಯಿಂದ 7,002 ರೂಪಾಯಿಗಳು. ಮಾರುಕಟ್ಟೆ ಸಿಂಧನೂರು. ಭತ್ತ RNR ಹೊಸದು 2,300 ರೂಪಾಯಿಗಳು. ಭತ್ತ ಹೊಸ ಸೋನಾ ಮಸೂರಿ 2,100 ರೂಪಾಯಿಯಿಂದ 2,280 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ 2,500 ರೂಪಾಯಿಯಿಂದ 2,560 ರೂಪಾಯಿಗಳು. ಇದುವರೆಗೆ ಕೃಷಿ ಮಾರುಕಟ್ಟೆ ರಾಯಚೂರು, ಸಿಂಧನೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು, ಕಲಬುರಗಿ ಮತ್ತು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ತಪ್ಪದೆ ಕೇಳಿ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 7:20. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ದಿನಾಂಕ 11/1/2023 ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 16-18 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 56-71 ಮತ್ತು ಕನಿಷ್ಠ ಆರ್ದ್ರತೆ 18-22 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಮುನ್ಸೂಚನೆ ಇಲಾಖೆಯವರು ತಿಳಿಸಿದ್ದಾರೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕಡಲೆ ಬಿತ್ತನೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಮ್ಯಾಗ್ಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕಂಟೆನಾಲ್ ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪರಣೆಯನ್ನ 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಇಳುವರಿ ಕೊಡುತ್ತದೆ. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿ ಬಿಡಿಸಬೇಕು.

ಸ್ವಧಾರಣ ನೋಟ ಮುದ ದಾಲಯ ದಾಲಯ ದಾಲಯ ಮುದ ದಾಲಯ ಸ್ವಧಾರಣ ನೋಟ ಮುದ ದಾಲಯ ಮುದ ದಾಲಯ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಸದಾರಣ ನೋಟ ಗುಡಗು ನಿಂತೋ ಘರ್ಜನ ಸಿಡಿನು ಗುಡಗು ನಿಂತೋ ಘರ್ಜನ ಸಿಡಿನು ಗುಡಗು ನಿಂತುವ ಘರ್ಜನ ಸಿಡಿನು ಗುಡಗು ನಿಂತೋ ಘರ್ಜನ ಸಿಡಿನು ಗುಡಗು ನಿಂತೋ ಘರ್ಜನ ಸಿಡಿನು ಶ್ರೀವರೌದ್ರ ಸೋಭರಣ ತಾರೆ ಶ್ರೀವರೌದ್ರ ಸೋಭರಣ ತಾರೆ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಮುದ ದಾಲಯ ಮುದ ದಾಲಯ ದಾಲಯ ದಾಲಯ ಮುದ ದಾಲಯ ಸದಾರಣ ನೋಟ ದಾಲಯ ಸದಾರಣ ನೋಟ ನೀಲನ ಪಾದ ಮಾಲೆ ಶೋಭೆ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ದಾಲಯ ದಾಲಯ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಮುದ ದಾಲಯ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಸದಾರಣ ನೋಟ ಗುಡಗು ನಿಂತೋ ಘರ್ಜನ ಸಿಡಿನು ಗುಡಗು ನಿಂತೋ ಘರ್ಜನ ಸಿಡಿನು ಗುಡಗು ನಿಂತುವ ಘರ್ಜನ ಸಿಡಿನು ಗುಡಗು ನಿಂತೋ ಘರ್ಜನ ಸಿಡಿನು ಗುಡಗು ನಿಂತೋ ಘರ್ಜನ ಸಿಡಿನು ಶ್ರೀವರೌದ್ರ ಸೋಭರಣ ತಾರೆ ಶ್ರೀವರೌದ್ರ ಸೋಭರಣ ತಾರೆ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಮುದ ದಾಲಯ ಮುದ ದಾಲಯ ದಾಲಯ ದಾಲಯ ಮುದ ದಾಲಯ ಸದಾರಣ ನೋಟ ಗುಡಗು ನಿಂತೋ ಗರ್ಜನ ಸಿಡಿನು ಶ್ರೀವರೌದ್ರ ಸೋಭರಣ ತಾನೆ ಶ್ರೀವರೌದ್ರ ಸೋಭರಣ ತಾನೆ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಸದಾರಣ ನೋಟ ಮುದ ದಾಲಯ ಮುದ ಮುದ ದಾಲಯ ಮುದ ದಾಲಯ ದಾಲಯ ದಾಲಯ ಮುದ ದಾಲಯ ಸದಾರಣ ನೋಡ ಮುದದಾಲಯ ಮುದದಾಲಯ ಮುದದಾಲಯ. ಇದುವರೆಗೆ ಕುಷ್ಟಗಿ ತಾಲೂಕಿನ ನರಸಣ್ಣ ಸೋನಾರ್